ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದಂತಹ ಒಂದು ಶಿಲೀಂಧ್ರನಾಶಕ ಅಂತಂದ್ರೆ ಟಿಸಿಲಿಯಂ ಲೆಕಾನಿ ಅಂತಕ್ಕಂಥದ್ದು. ಇದು ಪ್ರಮುಖವಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥದ್ದು ರಸ ಇರತಕ್ಕಂಥ ಹುಳುಗಳಿಗೆ. ಸೊ ನಿಮಗೆ ಸಸ್ಯ ಏನು ಆಗಿರ್ಬೋದು, ಈ ಎಫಿಡ್ಸ್ ಅಂತ ಕರಿತೀವಿ ಈ ಸಸ್ಯ ಏನುಗಳಿಗೆ ಆಗಿರ್ಬೋದು, ವೈಟ್ ಫ್ಲೈಸ್ ಬಿಳಿ ನೊಣ ಆಗಿರ್ಬೋದು, ಸೊ ಲೀಫ್ ಆಪರ್ಸ್ ಅಂದ್ರೆ ಏನು ಈ ಒಂದು ಜಿಗಿ ಹುಳು ಅಂತ ಕರಿತೀವಿ. ಸೊ ಈ ರೀತಿ ರಸ ಇರತಕ್ಕಂತಹ ಹುಳುಗಳಿಗೆ ನೀವು ರಟಿಸಿಲಿಯಂ ಲೆಕಾನಿ ಅಂತಕ್ಕಂಥದ್ದು ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನ ನಿರ್ವಹಿಸುತ್ತೆ. ಬೆವೆರಿಯ ಬಸಿಯಾನನ್ನ ನಮ್ಮ ಇತ್ತೀಚಿನ ದಿನಗಳಲ್ಲಿ ಥ್ರಿಪ್ಸ್ ಏನು ಒಂದು ಥ್ರಿಪ್ಸ್ ಅಂತಕ್ಕಂತಹ ಕೀಟ ಇದೆ, ಸ್ಪೆಷಲಿ ಈ ಚಿಲ್ಲಿಲಿ ಈ ಮೆಣಸಿನಕಾಯಿಯಲ್ಲಿ ಈ ಮುರುಡ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ಮುಟುರು ರೋಗ ಅಂತಂದು ರೈತರು ಆಡು ಭಾಷೆಯಲ್ಲಿ ಕರೀತಾರೆ. ಸೊ ಇದರ ನಿರ್ವಹಣೆಗೆ ಬೆವೆರಿಯ ಬೆಸಿಯನ್ನು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡತಕ್ಕಂಥದ್ದು ಸಂಶೋಧನೆ ಮುಖಾಂತರ ದೃಢಪಟ್ಟಿದೆ. ಸೊ ಹಂಗಾಗಿ ಬೆವೆರಿಯ ಬೆಸಿಯಾನನ್ನು ಕೂಡ ನಾವು ಈ ಒಂದು ಥ್ರಿಪ್ಸ್ ನ ನಿರ್ವಹಣೆಗೆ ಮೆಣಸಿನ ಗಿಡದಲ್ಲಿ ನಾವು 5 ml ಪರ್ ಲೀಟರ್ ಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರ ಮುಖಾಂತರ ನಿರ್ವಹಣೆ ಮಾಡಬಹುದು. ಇನ್ನೊಂದು ಪ್ರಮುಖವಾದ ದಿನಪ್ಪ ಅಂತಂದ್ರೆ ಈ ಮೆಕ್ಕೆಜೋಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಭಾಗಗಳಲ್ಲೂ ಕೂಡ ಸಾಮಾನ್ಯವಾಗಿ ಕಾಡ್ತಕ್ಕಂಥ ಸಮಸ್ಯೆ ಅಂತಂದ್ರೆ ಸೈನಿಕ ಹುಳು, ಫಾಲ್ ಆರ್ಮಿ ವರ್ಮ್ ಅಂತೀವಿ. ಪ್ರತಿಯೊಬ್ಬರು ರೈತರಿಗೂ ಕೂಡ ಈಗ ಆಲ್ರೆಡಿ ತಲೆ ಬಂದಿರತಕ್ಕಂಥದ್ದು, ನಾವು ಒಂದು ಮೆಕ್ಕೆಜೋಳ ಬೆಳಿಬೇಕು ಅಂದ್ರೆ 2-3 ಸಿಂಪರಣೆ ಇಲ್ದಲೆ ನಾವು ಬೆಳೆಯನ್ನ ಬೆಳೆಯಲಾಗದಿಲ್ಲ ಅಂತಕ್ಕಂಥ ಪರಿಸ್ಥಿತಿಗೆ ತಲುಪಿದೆ. ಆದ್ರೆ ನಾವು ಪ್ರಾಕ್ಟಿಕಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದಲೂ ಕೂಡ ಕೆಲವೊಂದು ಕಡೆ ಈ ನ್ಯೂಮೋರಿಯಾ ರಿಲೆ ಅಂತಂದು ಒಂದು ಜೈವಿಕ ಒಂದು ಶಿಲೀಂಧ್ರ ನಾಶಕ ಬರುತ್ತೆ. ಸೊ ಈ ನ್ಯೂಮೋರಿಯಾ ರಿಲೆನ ನಾವು 10 g ಪರ್ ಲೀಟರ್ ಹಂಗೆ ನಾವು ಮಿಶ್ರಣ ಮಾಡಿ ಮೊದಲೇ ವೆರಿ ನಾವು ಬಿತ್ತಿದ ಒಂದು 8-10 ದಿನದಲ್ಲಿ ಒಂದು ಸಿಂಪರಣೆಯನ್ನು ಕೊಟ್ಟು ಬಿಟ್ರೆ ತನ್ನಿಂಗ್ತಾನೆ ಅದು. ಈಗ ಇದ್ರದ್ದು ಬ್ಯೂಟಿ ಆಫ್ ಈ ಬಯೋಪೆಸ್ಟಿಸೈಡ್ಸ್ ಇನ್ನೊಂದೇನಂತಂದ್ರೆ, ಒಂದು ಲಾರ್ವ ಕಡಾವರ್ಸ್ ಅಂತ ಕರಿತೀವಿ, ಒಂದು ಹುಳ ಏನಾದ್ರೂ ಈ ಫಂಗಸ್ ಇಂದ ಸಾಯ್ತು ಅಂತಂದ್ರೆ ನ್ಯಾಚುರಲಿ ಅದರಿಂದ ಏನು ಸ್ಪೋರ್ಸ್ ಬರುತ್ತೆ, ಆ ಸ್ಪೋರ್ಸ್ ವಾತಾವರಣ ಗಾಳಿ ಮುಖಾಂತರನೆ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತಾ ಹೋಗುತ್ತೆ, ಅಂದ್ರೆ ನ್ಯಾಚುರಲ್ ಸ್ಪ್ರೆಡಿಂಗ್ ಆಫ್ ದೀಸ್ ಪೆಥೋಜನ್ಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನಾವು ರಾಸಾಯನಿಕ ಕೀಟನಾಶಕದಿಂದ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ. ಈಗ ಒಂದು ಗಿಡಕ್ಕೆ ನೀವು ರಾಸಾಯನಿಕ ಸ್ಪ್ರೇ ಮಾಡಿದ್ರೆ ಅದು ಉಳಿದಕ್ಕೆಲ್ಲ ಹಬ್ಬುತ್ತೆ ಅನ್ನೋದು ಆಗೋದಿಲ್ಲ. ಆದ್ರೆ ಈ ಜೈವಿಕ ಕೀಟನಾಶಕಗಳಲ್ಲಿ ಇವೆಲ್ಲಾ ರೀತಿಯಾದಂತಹ ಅಡ್ವಾಂಟೇಜ್ಗಳು ಇದಾವೆ. ಸೊ ಈ ನ್ಯೂಮೋರಿಯಾ ರಿಲೆ ಅಂತಕ್ಕಂಥದ್ದನ್ನ ನೀವು ಈ ಮೆಕ್ಕೆಜೋಳ ಹಾಕಿದ 10-12 ದಿವಸದಲ್ಲಿ ಒಂದು ಸಿಂಪರಣೆ ಕೊಡೋದ್ರಿಂದ ಏನು ಈ ಸೈನಿಕ ಹುಳ ಇದೆ, ಸೊ ಅದನ್ನ ಬಹಳ ಎಫೆಕ್ಟಿವ್ ಆಗಿ ನಾವು ನಿರ್ವಹಣೆಯನ್ನ ಮಾಡಬಹುದು. ಈ ರಾಸಾಯನಿಕಗಳನ್ನ ನಮಗೆ ಲಾಸ್ಟ್ ಆಪ್ಷನ್ ಅಂತ ಇಟ್ಕೊಂಡಲ್ಲಿ ರೈತರು ಖಂಡಿತವಾಗಿಯೂ ಈಗ ಒಂದ್ 2 ರೀತಿಯ ಅನುಕೂಲ. ಒಂದು, ಪರಿಸರ ಪೂರಕವಾಗಿ ಇರತಕ್ಕಂತಹ ಕ್ರಮಗಳನ್ನು ಅನುಸರಿಸಿದಲ್ಲಿ ಆಗುತ್ತೆ. ಇದಲ್ದಲೆ ರೈತರಿಗೆ ಗೊತ್ತಾಗದಂಗ ಇನ್ನೊಂದು ಲಾಭ ಎಲ್ಲ ಆಗುತ್ತೆ ಅಂದ್ರೆ ಇದಕ್ಕೆ ತಗಲುವಂತ ವೆಚ್ಚ ಕಡಿಮೆ ಮಾಡಬಹುದು. ಖಂಡಿತ. ಈ ನಮಗೆ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಏನ್ ಕರಿತೀವಿ, ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇತ್ತೀಚಿನ ದಿನಗಳಲ್ಲಿ ಒಂದು ಕ್ವಿಂಟಲ್ ನ ಮೆಕ್ಕೆಜೋಳದ ದರ ಪ್ರತಿ ವರ್ಷದಿಂದ ವರ್ಷಕ್ಕೆ ರೈಸ್ ಆದ್ರೂ ಕೂಡ ಅಲ್ಟಿಮೇಟ್ ಆಗಿ ರೈತರಿಗೆ ತಿಳಿತಕ್ಕಂತ ಅಮೌಂಟ್ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾನೆ ಇದೆ. ಸೊ ಇದಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದ್ರೆ ಅವ್ರದ್ದು ಇಂಟರ್ವೆನ್ಷನ್ಸ್ ಅಂದ್ರೆ ಕೆಮಿಕಲ್ ನ ಯಥೇಚ್ಛವಾಗಿ ಬಳಸೋದ್ರ ಕಾರಣದಿಂದ ಆಮೇಲೆ ಹೊಸ ಹೊಸ ಸಮಸ್ಯೆಗಳು ಉದ್ಭವಿಸೋದ್ರಿಂದ ಸೊ ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ನಾವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ಜೈವಿಕ ರೂಪದಲ್ಲಿ ನಾವು ಈ ಒಂದು ಕೀಟನಾಶಕಗಳನ್ನ ನಾವು ನಿರ್ವಹಣೆ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ಕೂಡ ನಮ್ಮ ಪ್ಯಾಕೆಟ್ ಇಂದ ಏನು ದುಡ್ಡು ಹಾಕ್ತೀವಿ ಈ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ. ಸೊ ಅದನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ಸೊ ಹಂಗಾಗಿ ರೈತ ಬಾಂಧವರಲ್ಲಿ ನಂದು ಒಂದು ಮನವಿ ಏನಂತಂದ್ರೆ, ಮೊದಲನೇದಾಗಿ ಈ ಜೈವಿಕ ಒಂದು ಕ್ರಮಗಳನ್ನು ಅನುಸರಿಸಿ. ಇದು ಆಗದಿಲ್ಲ, ನೀವು ಇದು ಜಾಸ್ತಿ ಆಗ್ತಿದೆ ಅಂತ ನಿಮ್ಗೆ ಏನಾದ್ರೂ ಒಂದು ಸಂದರ್ಭದಲ್ಲಿ ತಿಳಿದು ಬಂದಲ್ಲಿ ಅಥವಾ ಪಾಪ್ಯುಲೇಷನ್ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಅದಕ್ಕೆ ಪರ್ಯಾಯವಾಗಿರತಕ್ಕಂತಹ ಕೀಟನಾಶಕಗಳನ್ನ ಬಳಸಬಹುದು. ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಅದೇನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಇರತಕ್ಕಂತಹ ಕೀಟನಾಶಕವನ್ನ ಉಪಯೋಗ ಮಾಡಬಹುದು. ಆದ್ರೆ ಅದೆಲ್ಲಕ್ಕಿಂತ ಮುಂಚೆಯಾಗಿ ಈ ರೀತಿಯಾಗ್ಲೂ ಕೂಡ ಕೆಲವೊಂದು ಅನುಭವ ಇದಾವೆ ಅನ್ನೋದು ಗೊತ್ತಿರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಈಗ ನೀವು ಹೇಳಿದ್ದು ಎರಡು ಪರಿಸರ ಪೂರಕ ಒಂದು ತಂತ್ರಜ್ಞಾನ ಕೀಟ ಮತ್ತು ಇನ್ನು ಒಂದು ಹೆಚ್ಚಿನ ಒಂದು ಹೇಳೋದಾದರೆ ಈಗ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಮುಂದುವರೆದಂತ ಒಂದು ತಾಂತ್ರಿಕತೆ ಇದರಲ್ಲಿ ಇನ್ನು ಯಾವ ಒಂದು ಇವು ತಂತ್ರಜ್ಞಾನಗಳು ಬಂದಿದೆ ಸರ್? ಖಂಡಿತವಾಗ್ಲೂ ಕೂಡ ಇದು ಕೂಡ ಒಂದು ಉತ್ತಮವಾದ ಪ್ರಶ್ನೆ ಸರ್. ಈಗ ನಾವು ಇಲ್ಲಿವರೆಗೆ ಏನು ಮಾಹಿತಿ ಕೊಟ್ವಿ, ಸೊ ಇದು ನಮಗೆ ರುಟೀನ್ ಆಗಿ ಇದು ಏನು ನೆನ್ನೆ ಮೊನ್ನೆದಲ್ಲ, ಬಹಳ ವರ್ಷದಿಂದಲೂ ಕೂಡ ಇವು ಜೈವಿಕ ಕೀಟನಾಶಕ ಅಂತಕ್ಕಂಥದ್ದು ರೂಢಿಯಲ್ಲಿದೆ. ಆದ್ರೆ ಅದನ್ನ ರೈತರು ಅಳವಡಿಸಿಕೊಂಡ ಪ್ರಮಾಣ ಅಷ್ಟು ಆಗಿ ಇಲ್ಲ. ಸೊ ಹಂಗಾಗಿ ರೀಸೆಂಟ್ ಆಗಿ ಇರತಕ್ಕಂತಹ ಒಂದು ತಂತ್ರಜ್ಞಾನಗಳಲ್ಲಿ ಇದು ಕೂಡ ಇತ್ತೀಚಿನ ಅಂದ್ರೆ ಇದೇನು ಫುಲ್ ಹೊಸದೇನಲ್ಲ. ಆದ್ರೆ ಹಂಗೆ ಒಂದು ಮಾತಾಡೋದಾದ್ರೆ ಈ ಜೈವಿಕ ಕೀಟನಾಶಕ ಬಿಟ್ಟು ಬೇರೆ ಒಂದು ಪರ್ಯಾಯ ಮಾರ್ಗಗಳೇನು ನಮಗೆ ಮತ್ತೆ ಕೀಟಗಳನ್ನ ನಿರ್ವಹಣೆ ಮಾಡೋದಿಲ್ಲ ಅಂದ್ರೆ, ಮೊದಲನೇದಾಗಿ ಬರ್ತಕ್ಕಂಥದ್ದು ಫಿರಮೋನ್ ಟ್ರಾಪ್ಸ್, ಈ ಮೋಹಕ ಬಲೆ ಅಂತಂದು ಕರಿತೀವಿ. ಸೊ ಈ ಮೋಹಕ ಬಲೆನು ಕೂಡ ಮೆಜಾರಿಟಿ ಆಫ್ ಎಲ್ಲಿ ನಮಗೆ ಈ ಲೆಪಿಡಾಪ್ಟರ್ ಇನ್ಸೆಕ್ಟ್ಸ್ ಅಂತ ಕರಿತೀವಿ, ಅಂದ್ರೆ ಈ ಲೆಪಿಡಾಪ್ಟರ್ ಗ್ರೂಪ್ ಗುಂಪಿಗೆ ಸೇರಿರ್ತಕ್ಕಂತಹ ಒಂದು ಏನು ಕಾಯ್ಕೊರಕ ಆಗಿರ್ಬೋದು, ಎಲೆ ತಿಂತಕ್ಕಂಥ ಹುಳ ಆಗಿರ್ಬೋದು, ಸೊ ಆಮೇಲಿಂದ ಹಣ್ಣು ಕೊರಕ ಹುಳು ಆಗಿರ್ಬೋದು, ಸೊ ಇಂಥವನ್ನ ಮ್ಯಾನೇಜ್ ಮಾಡಕ್ಕೆ ಈ ಮೋಹಕ ಬಲಗಳು ಲಿಂಗಾರ್ಷಕ ಸೆಕ್ಸ್ ಫಿರಮೋನ್ ಟ್ರಾಪ್ಸ್ ಅಂತ ನಮಗೆ ಕರಿತೀವಿ. ಸೊ ಈ ಲಿಂಗಾರ್ಷಕ ಮೋಹಕ ಬಲಗಳು ಕೂಡ ಇದಾವೆ ನಮಗೆ. ಉದಾಹರಣೆಗಳಂದ್ರೆ ನಿಮಗೆ ನಮಗೆ ಮೆಕ್ಕೆಜೋಳದಲ್ಲಿ ಬರ್ತಕ್ಕಂಥ ಸೈನಿಕ ಹುಳುಗೂ ಕೂಡ

ಏನು ಎಲೆ ತಿಂತಕ್ಕಂಥ ಹುಳುಗಳಿಗೆ ಬಿಟಿಕೆ ಬೆಸಿಲಸ್ ತೊರಂಜಿನೆಸಿಸ್ ವೆರೈಟಿ ಕುಷ್ಟಕಿ ಅಂತಂದು ಬಿಟಿಕೆ ಅಂತಿದೆ. ಸೊ ಈ ಬಿಟಿಕೆ ಇವೆಲ್ಲ ಕಮರ್ಷಿಯಲ್ ಕೂಡ ಸಿಗ್ತವೆ, ಕಮರ್ಷಿಯಲ್ ಈವನ್ ಇವೆಲ್ಲವೂ ಕೂಡ ಅಮೆಝಾನ್ ಫ್ಲಿಪ್ಕಾರ್ಟ್ ಅಂತ ಕಡೆ ಎಲ್ಲ ಕೂಡ ಸಿಗ್ತಕ್ಕಂಥ ಪರಿಸ್ಥಿತಿಯಲ್ಲಿ. ಇದಕ್ಕೆ ಅಂತಲೇ ಕೆಲವೊಂದು ಈಗ ಆನ್ಲೈನ್ ಆಪ್ಗಳಿದಾವೆ ಕೃಷಿ ಸಂಬಂಧಪಟ್ಟಂತೆ, ಅಲ್ಲೂ ಕೂಡ ಆರ್ಡರ್ ಮಾಡಿ ತಮ್ಮ ಮನೆ ಬಾಗಿಲಿಗೆ ಒಂದು ಬರುವಂತಹ ವ್ಯವಸ್ಥೆಗಳು ಕೂಡ ಇದಾವೆ. ಸೊ ಅಷ್ಟು ಕೆಲವೊಂದು ಸಿಸ್ಟಮ್ ಡೆವಲಪ್ ಆಗಿದೆ. ಸೊ ರೈತರು ಕೂಡ ತಮಗೆ ಅಲ್ಲಿ ಪಾಸಿಬಿಲಿಟೀಸ್ ಇದೆ, ಸೊ ಅಂತದನ್ನು ಅಳವಡಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಈ ಕ್ರಮಗಳನ್ನ ಒಂದು ರೂಢಿಸಿಕೊಂಡೇ ಆದಲ್ಲಿ ನಾವು ಈ ಪರಿಸರಕ್ಕೆ ಆಗ್ತಕ್ಕಂಥ ಅನೇಕ ಒಂದು ದುಷ್ಪರಿಣಾಮಗಳನ್ನ ತಡೆಗಟ್ಟಬಹುದು. ಈಗ ಅವಿನಾಶ್ ಅವರೇ, ಇದು ಹೇಳಿದ್ರಿ ನೀವು ಈಗ ಈ ಒಂದು ಜೈವಿಕ ನಾಶಕಗಳು ಇದು ಅಂತ, ಈಗ ಏನಂತಂತಂದ್ರೆ ಇದರ ಒಂದು ಉಪಯೋಗ ಖಾಸಗಿ ಸಂಸ್ಥೆಯವರು ತುಂಬಾ ಒಂದು ದುರುಪಯೋಗ ಪಡಿಸಿಕೊಳ್ತಕ್ಕಂತ ಒಂದು ಸಂದರ್ಭ ಕೂಡ ಇರ್ತದೆ. ಯಾಕಂತಂದ್ರೆ ಜೈವಿಕ ಶಿಲೀಂಧ್ರ ನಾಶಕ ಅಂತ ಹೇಳಿ ಏನೋ ಮಾರಾಟ ಮಾಡೋ ಒಂದು ವ್ಯವಸ್ಥಿತವಾಗಿ ಒಂದು ಜಾಲನೆ ಇದೆ ಅಂತ ಹೇಳ್ಬೋದು ನಾವು. ಸೊ ಅಂತ ಒಂದು ನೀವು ನಿಖರವಾಗಿ ಪತ್ತೆ ಹಚ್ಚೋಕೆ ಏನಾದರೂ ಇಲ್ಲಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಈ ನಿಮ್ಮ ಕೇಂದ್ರದಲ್ಲಿ ಆತರದ ಏನಾದರೂ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್? ಖಂಡಿತವಾಗ್ಲೂ ಕೂಡ. ಈಗ ನಾನು ಹೇಳಿರಂಗೆ ನಮ್ಮಲ್ಲಿ ಕೂಡ ಟ್ರೈಕೋಡರ್ಮ ಮತ್ತೆ ಸುಡೋಮೋನಸ್ ನಾವು ಮಾಸ್ ಪ್ರೊಡಕ್ಷನ್ ಮಾಡ್ತಾ ಇರೋದ್ರಿಂದ ಈಗ ಕಮರ್ಷಿಯಲ್ ಕೂಡ ಏನಾದರೂ ಕ್ವಾಲಿಟಿ ಅಸೆಸ್ ಮಾಡೋದು ಹೆಂಗೆ ಅನ್ನೋದು ನಿಮ್ಮ ಪ್ರಶ್ನೆ. ಇದರಲ್ಲಿ ಆ ಪ್ರಮಾಣದಲ್ಲಿ ಆ ಜೈವಿಕ ನಾಶಕ ಜೈವಿಕ ನಾರಣಗಳು ಇದವೋ ಇಲ್ಲೋ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಇದಕ್ಕೇನು ಕೂಡ ನಮ್ಮಲ್ಲಿ ಕೂಡ ಇದಕ್ಕೆ ಒಂದು ಇದನ್ನ ಚೆಕ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಸೊ ಅದಕ್ಕೆ CFU ಅಂತ ಕರೀತಾರೆ, ಅಂದ್ರೆ ಕಾಲೋನಿ ಫಂಕ್ಷನಿಂಗ್ ಯೂನಿಟ್ ಅಂತಂದು. ಅಂದ್ರೆ 1 ml ಆಫ್ ನೀವು ಅದನ್ನ ಟ್ರೈಕೋಡರ್ಮ ಅಥವಾ 1 gram ಆಫ್ ಟ್ರೈಕೋಡರ್ಮ ತಗೊಂಡ್ರಿ ಅಂತಂದ್ರೆ ಅದರಲ್ಲಿ ಎಷ್ಟು ಆರ್ಗನಿಸಮ್ಸ್ ಇದಾವೆ ಅಂತಂದು ಬಹಳ ಗೊತ್ತಾಗುತ್ತೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಅದು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತಲೇ ಗೌರ್ಮೆಂಟ್ ಇಂದಲೂ ಕೂಡ ಒಂದು ರೆಗ್ಯುಲೇಷನ್ಸ್ ಕೂಡ ಇದೆ. ಅಂದ್ರೆ ಈಗ ಒಂದ್ ಗ್ರಾಮ್ ಆಫ್ ಈಗ ಟ್ರೈಕೋಡರ್ಮ ಅಥವಾ 1 ml ಆಫ್ ಸೋಡೋಮೋನಸ್ ತಗೊಂಡ್ವಿ ಅಂತಂದ್ರೆ ಸೊ ಇದಕ್ಕೆ ಇಷ್ಟು ಪರ್ಟಿಕ್ಯುಲರ್ ಆಫ್ ಆರ್ಗನಿಸಮ್ಸ್ ಇರಲೇಬೇಕು ಅಂತಂದು ಕೂಡ ಅದಕ್ಕೂ ಕೂಡ ಅದೇ ಗೌರ್ಮೆಂಟ್ ಆಲ್ಸೋ ಸೆಟ್ ಔಟ್ ಸಮ್ ಸ್ಟ್ಯಾಂಡರ್ಡ್ಸ್ ಕೂಡ ಇದೆ. ಸೊ ಈ ಸ್ಟ್ಯಾಂಡರ್ಡ್ಸ್ ನ ಚೆಕ್ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಫೆಸಿಲಿಟಿ ಕೂಡ ಇದೆ. ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಅಂತಹ ಒಂದು ಮೀಡಿಯನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು CFU ನ ನೋಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಇದೆ ಸರ್, ನಮ್ಮಲ್ಲಿ ಇದೆ. ಸೊ ಅದನ್ನ ನಾವು ಬೇರೆ ಒಂದು ಪ್ರಾಡಕ್ಟ್ಗೆ ಮಾಡ್ಕೊಡೋದಿಲ್ಲ, ನಮ್ಮಲ್ಲಿ ನಾವು ಇದು ಮಾಡಿದಾದ್ಮೇಲೆ ನಾವು ಅದನ್ನ ಪರೀಕ್ಷೆ ಮಾಡಿ ತದನಂತರದಲ್ಲಿ ರೈತರಿಗೆ ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಖಂಡಿತ. ಈಗ ಇದು ಶಿಲೀಂಧ್ರ ನಾಶಕ ಮತ್ತೆ ಬ್ಯಾಕ್ಟೀರಿಯಾ ನಾಶಕ ಆಯ್ತು, ಈ ಒಂದು ಕೀಟಗಳ ಒಂದು ಇದ್ರಲ್ಲಿ ಬಂದ್ರೆ ಇದು ಹೇಗೆ ಸರ್? ಕೀಟಗಳಲ್ಲೂ ಕೂಡ ಸೇಮ್ ನಾನು ಯಾವ ರೀತಿಯಾಗಿ ಈ ಒಂದು ಈ ಜೈವಿಕ ರೋಗ ನಾಶಕಗಳು ಹೇಳಿದ್ವಿ, ಈ ಜೈವಿಕ ಕೀಟನಾಶಕಗಳನ್ನ ಏನಾದರೂ ಮಾಡೋದಾದ್ರೆ ಸೊ ಅದಕ್ಕೆ ಬಯೋಸಿ ಸ್ಟಡೀಸ್ ಅಂತ ಕರೀತಾರೆ. ಅಂದ್ರೆ ನಾವು ಈ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಈಗ ಬೆವೇರಿ ಇದೆ ಅಂತಂದ್ರೆ ಸೊ ಆ ಹುಳುಗಳಿಗೆ ಸಿಂಪಡಣೆ ಮಾಡಿದಾದ್ಮೇಲೆ ಸೊ ಅದು ಇಷ್ಟು ಸಲ ಮಾರ್ಟಾಲಿಟಿ ಆಗುತ್ತೆ ಇಲ್ಲ ಅನ್ನೋದನ್ನು ಕೂಡ ನಾವು ನೋಡಬಹುದು ಎಕ್ಸಾಕ್ಟ್ಲಿ. ಸೊ ಅದೇ ರೀತಿನೇ ಅವಕ್ಕೂ ಕೂಡ CFU ಸ್ಟ್ಯಾಂಡರ್ಡ್ಸ್ ಇದೆ. ಈ ಯಾವ ರೀತಿ ಜೈವಿಕ ರೋಗ ನಾಶಕಗಳಿಗೆ ಯಾವ ರೀತಿ ಇದೆಯೋ ಅದೇ ರೀತಿ ಜೈವಿಕ ಕೀಟನಾಶಕಗಳಿಗೂ ಕೂಡ ಆ ಕಾಲೋನಿ ಫಂಕ್ಷನಿಂಗ್ ಯೂನಿಟ್ ಅಂತ ಅಂದ್ರೆ ಸ್ಪೆಸಿಫಿಕ್ ಆಗಿ ಆ ಆರ್ಗನಿಸಮ್ಸ್ ಒಂದು ಮೀಡಿಯಾದ ಮೇಲೆ ಬೆಳೆದಾಗ ಸೊ ಇಷ್ಟು ಪ್ರಮಾಣದಲ್ಲಿ ಅವು ಜೀವಾಣುಗಳು ಇರಬೇಕು ಅಂತಂದು ಕೂಡ ಗೊತ್ತಾಗುತ್ತೆ. ಆ ರೀತಿ ಕೂಡ ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿದೀವಿ ನಾವು. ನೀವು ಈಗ ಕೃಷಿ ವಿಜ್ಞಾನ ಕೇಂದ್ರ ಜೊತೆಗೆ ಕೃಷಿ ಇಲಾಖೆ ಇವರ ಒಂದು ಸಹಯೋಗದಲ್ಲಿ ಏನು ಕಾರ್ಯಕ್ರಮ ತಗೊಂಡಿದ್ದೀರಿ ಸರ್? ಅದರ ಒಂದು ಗುಣಧರ್ಮ ಕಂಡುಹಿಡಿಯಕ್ಕೆ ಮತ್ತೆ ಅದರ ಒಂದು ಪಕ್ಕ ಇದೆ ಔಷಧಿ ಅಥವಾ ವೈಜ್ಞಾನಿಕವಾಗಿ ಇದು ಹೇಗೆ ಹೇಳ್ಬಹುದು ಅಂತ ಅನ್ನೋದಕ್ಕೆ ಏನಾದರೂ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀರಾ? ಖಂಡಿತವಾಗ್ಲು ಕೂಡ ಈಗ ಕೃಷಿ ಇಲಾಖೆಯಲ್ಲಿ ಅವ್ರದ್ದು ಒಂದು ಅಂದ್ರೆ ಈಗ ಇನ್ಕ್ಲೂಡಿಂಗ್ ರೆಸಿಡ್ಯೂ ಅನಾಲಿಸಿಸ್ ಒಂದು ಪರ್ಟಿಕ್ಯುಲರ್ ಯೂನಿಟ್ ಇದೆ. ಆಮೇಲೆ ಅವರು ಕ್ವಾಲಿಟಿ ಟೆಸ್ಟಿಂಗ್ ಪ್ಯಾರಾಮೀಟರ್ಸ್ ನ ಅವರು ರುಟೀನ್ ಆಗಿ ಅವರು ಸ್ಯಾಂಪಲ್ ಡ್ರಾ ಮಾಡಿ ಮಾಡ್ತಾ ಇರ್ತಾರೆ. ಸೊ ನಮ್ಮಲ್ಲಿ ನಾವು ಕಮರ್ಷಿಯಲ್ ಆಗಿ ಬೇರೆ ಒಂದು ಪ್ರೊಡಕ್ಟ್ ಗೆ ನಮ್ಮಲ್ಲಿ ಏನು ಮಾಡ್ಕೊಡೋದಿಲ್ಲ ಸರ್. ನಾವು ನಮ್ಮಲ್ಲೇ ಬೆಳೆದ ನಾವೇನು ನಮ್ಮಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ ಅವಕ್ಕೆ ಅಸೆಸ್ ಮಾಡ್ತಕ್ಕಂಥ ಕ್ವಾಲಿಟಿ ಪ್ಯಾರಾಮೀಟರ್ಸ್ ನ ನಾವು ನೋಡ್ತಾ ಇರ್ತೀವಿ ಅಷ್ಟೇ. ಬಟ್ ನಾವು ಬೇರೆ ಕಡೆಯಿಂದ ಇವಕ್ಕೆ ಅಸೆಸ್ ಮಾಡೋದನ್ನ ನಾವು ಏನು ಮಾಡೋದಿಲ್ಲ ಸರ್. ಅಂದ್ರೆ ಬೇರೆ ಒಂದು ಕಮರ್ಷಿಯಲ್ ಆಗಿ ಇರುತ್ತಲ್ಲ, ಸೊ ಅದಕ್ಕೆ ನಾವಿಲ್ಲಿ ಕ್ವಾಲಿಟಿ ಟೆಸ್ಟ್ ಮಾಡಿ ಕೊಡೋದಿಲ್ಲ. ಸೊ ಅದಕ್ಕೆ ಬೇಕಂತ ನಮ್ಮಲ್ಲಿ ಮ್ಯಾಂಡೇಟ್ ಇಲ್ಲ. ಅದು ಕೃಷಿ ಇಲಾಖೆಯಲ್ಲಿ ಇದಿದೆ ಮ್ಯಾಂಡೇಟ್ ಇದೆ. ಬೈ ಆಲ್ಟರ್ನೇಟಿವ್ ಅವರು ಸ್ಯಾಂಪಲ್ ನ ಡ್ರಾ ಮಾಡ್ತಾರೆ, ಡ್ರಾ ಮಾಡಿ ಸೊ ಡ್ರಾ ಮಾಡಿ ಸ್ಯಾಂಪಲ್ ಐತಿ ಇಲ್ಲ ಅಂತ ಅದಕ್ಕೆ ಟೆಸ್ಟ್ ಮಾಡ್ತಕ್ಕಂಥ ಲ್ಯಾಬೊರೇಟರೀಸ್ ಕೃಷಿ ಇಲಾಖೆ ಕಡೆಯಿಂದ ಇದೆ. ರೈತರು ಕೂಡ ಅವ್ರಿಗೆ ಉಪಯೋಗಿಸಿದಂತ ಪ್ರಾಡಕ್ಟ್ಗಳು ಏನಾದ್ರು ಅನುಮತಿ ಇದೆ ಅಂತ ಕೃಷಿ ಇಲಾಖೆ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಜೈವಿಕ ಶಿಲೀಂಧ್ರ ನಾಶಕ ಆಗಲಿ ಅಥವಾ ಜೈವಿಕ ಗೊಬ್ಬರಗಳ ಒಂದು ಪೂರೈಕೆಗೆ ಬಂದ್ರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಬ್ರ್ಯಾಂಡ್ ಹೆಸರಲ್ಲಿ ಅಥವಾ ಒಂದು ರೈತರಿಗೆ ಯಾವ ರೀತಿಯಿಂದ ಯಾವ ಒಂದು ರೇಟಿನ ಮೇಲೆ ಇದನ್ನ ಪೂರೈಕೆ ಮಾಡ್ತಾ ಇದ್ದೀರಾ ಸರ್? ನಾವು ಟ್ರೈಕೋಡರ್ಮ ಮತ್ತೆ ಸುಡೋಮೋನಸ್ ನಾವು ಕೊಡ್ತಾ ಇದೀವಿ. 1 liter ಟ್ರೈಕೋಡರ್ಮಗೆ ನಾವು 150 rupees ಚಾರ್ಜ್ ಮಾಡ್ತಾ ಇದೀವಿ. ಸೊ ಅದೇ ರೀತಿ ಸುಡೋಮೋನಸ್ ಕೂಡ 150 rupees ನಾವು ಚಾರ್ಜ್ ಮಾಡಿ ಕೊಡ್ತಾ ಇದೀವಿ. ಸೊ ನೀವೆಲ್ಲ ಹೇಳಿರಂಗೆ ಈ ಬೇರೆ ಕಡೆ ಇದೊಂದು ಕಂಪನಿಗಳಲ್ಲಿ ಈಗ ಸ್ವಲ್ಪ ಇದಕ್ಕಿನ ಅಂದ್ರೆ ಬಹಳಷ್ಟು ವೇರಿಯಂಟ್ ಅಲ್ಲಿ ಅವರು ಮಾರಾಟ ಮಾಡ್ತಿರ್ತಾರೆ, ಬಟ್ ಕ್ವಾಲಿಟಿನ ನೋಡಿ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಾವಯವ ಅನ್ನೋ ಒಂದು ಒಂದು ಹೆಸರಿನಲ್ಲಿ ಅನೇಕ ರೀತಿಯಾದಂತಹ ಒಂದು ಮೋಸ ಆಗ್ತಾ ಇದೆ, ನಿರಂತರವಾಗಿ ಆಗ್ತಾ ಇದೆ. ಸೊ ಇದನ್ನ ರೈತರು ಕೂಡ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವಿಸಿ, ಈಗ ನಾವು ಹೇಳದೆ ಅಂತಲ್ಲ ಅವ್ರ ಅನುಭವದಲ್ಲೂ ಕೂಡ ಬಂದಿರುತ್ತೆ, ಅವ್ರು ತಿಳಿದಂತರನ್ನ ಕೇಳಿ ಯಾರೋ ಉಪಯೋಗ ಮಾಡದಂತರನ್ನ ಕೇಳಿಬಿಟ್ಟು ಇದು ಚೆನ್ನಾಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಅವರು ಉಪಯೋಗಿಸಿಕೊಂಡು ಇದರ ಒಂದು ಅನುಕೂಲವನ್ನ ಪಡೆದುಕೊಳ್ಬಹುದು. ಧನ್ಯವಾದ ಸರ್. ಇದುವರೆಗೆ ತಾವು ಈ ಒಂದು ಕೀಟ ಮತ್ತು ರೋಗಗಳ ನಿರ್ವಹಣೆಯಲ್ಲಿ ಪರಿಸರ ಪೂರಕ ತಂತ್ರಜ್ಞಾನಗಳು ಬಗ್ಗೆ, ಜೊತೆಗೆ ನಿಮ್ಮ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ, ಇದರಿಂದ ಯಾವ ಒಂದು ತಾಂತ್ರಿಕತೆ ಜೊತೆಗೆ ಈ ಒಂದು ಜೈವಿಕ ಶಿಲೀಂಧ್ರನಾಶಕ, ಕೀಟನಾಶಕ, ಬ್ಯಾಕ್ಟೀರಿಯಾ ನಾಶಕಗಳನ್ನ ರಿಯಾಯಿತಿ ದರದಲ್ಲಿ ರೈತ ಬಾಂಧವರಿಗೆ ಪೂರೈಸ್ತಾ ಇದ್ದೀರಿ ಅನ್ನೋದನ್ನ ಸಂಪೂರ್ಣ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ, ಸಾವಯವ ಕೃಷಿಕ ಪ್ರಿಯರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದ. ತಮಗೂ ಕೂಡ ಈ ಒಂದು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಹೆಚ್ಚಿನ ಒಂದು ಮಾಹಿತಿ ನಿಮ್ಮಿಂದ ಪಡಿಬೇಕಂದ್ರೆ, ಇನ್ನು ರೋಗ ಮತ್ತು ಕೀಟಗಳಿಗೆ ಸಂಬಂಧಪಟ್ಟಂತೆ ಇನ್ನಿತರ ಮಾಹಿತಿಗಳಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9886022203 ಈ ಒಂದು ನಂಬರ್ಗೆ ತಾವು ಸಂಪರ್ಕಿಸಬಹುದು. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ